ನಿಷ್ಕಾಮ ಕರ್ಮ ಮಾಡುವಂತಹ ಸಾತ್ವಿಕ ಜೀವನಿಗೆ ಗುರುಪದೇಶದಿಂದ ಜ್ಞಾನ ಲಾಭ ಆಗತ್ತೆ ಅನ್ನೋದನ್ನು ತಿಳಿಸ್ತಾರೆ. ನಿರ್ಮಮನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕ ಗರ್ಭಿಸುತ್ತಾ ನಿಷ್ಕಲುಷ ನೀನಾಗು ಬರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ ಹೆರ್ಮೆದೊಳಗಿಟ್ಟೆಲ್ಲ ಕಾಲದಿ ಕಾವಕೃಪೆಯಿಂದ. ಹಿಂದಿನ ಪದ್ಯದಲ್ಲಿ ಕಮಲಾಕ್ಷ ಕಾಯೋ ಅಂತ ಪರಮಾತ್ಮನನ್ನು ನಿಷ್ಕಾಮ ಕರ್ಮಗಳನ್ನು ಅರ್ಪಣೆ ಮಾಡಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ ತಿಳಿಸಿದರು. ಆ ಜೀವನ ಸ್ವರೂಪ ಯೋಗ್ಯತೆಯಂತೆ ಭಗವಂತನೇ ದ್ವಂದ್ವ ಕರ್ಮಗಳನ್ನು ಮಾಡಿಸ್ತಾನೆ. ಆದ್ದರಿಂದ ಸ್ವತಂತ್ರ ಕರ್ತೃ ಅಂತಾದರೆ ಪರಮಾತ್ಮನೇ. ಆದ್ದರಿಂದ ಆ ಕರ್ಮ ಫಲವೂ ಕೂಡ ಅವನಿಗೆ ಸೇರಿದ್ದು. ನಮಮ ನಮಮ ನಂದಲ್ಲ, ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಭಗವಂತನಿಗೆ ಆ ದ್ವಂದ್ವ ಕರ್ಮಗಳನ್ನು ಜ್ಞಾನ ಅನುಸಂಧಾನ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದ್ರೆ ಆಗ ಮನಸ್ಸು ಅನ್ನೋದು ನಿರ್ಮಲ ಆಗತ್ತೆ, ಅಂತಃಕರಣ ಶುದ್ಧಿಯಾಗತ್ತೆ, ಗುರುಪದೇಶವನ್ನು ಶ್ರವಣ ಮಾಡುವಂತಹ ಸಾಮರ್ಥ್ಯ ಅನ್ನೋದು ಆ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ನಿರಂತರದಲ್ಲಿ ಸುಧರ್ಮ ನಾಮಕ ಅರ್ಪಿಸುತ್ತಾ ನಿಷ್ಕಲುಷ ನೀನಾಗು. ನಿರಂತರದಲ್ಲಿ ಅರ್ಪಿಸು, ಸುಧರ್ಮ ನಾಮಕನಿಗೆ ಅರ್ಪಿಸು, ಆಗ ನಿಷ್ಕಲುಷ ನೀನಾಗ್ತೀಯ ಅಂದರೆ ಅಂತಃಕರಣ ಶುದ್ಧಿಯನ್ನು ಹೊಂದುತ್ತೀಯ ಅಂತ. ಆ ದ್ವಂದ್ವ ಕರ್ಮ, ವಿಹಿತ ಕರ್ಮ, ನಿಷಿದ್ಧ ಕರ್ಮ ಅಂತ, ಕರ್ಮ ವಿಕರ್ಮ ಅಂದರೆ ಆ ಎಲ್ಲ ಕರ್ಮಗಳನ್ನು ಸುಧರ್ಮ ನಾಮಕನಿಗೆ, ಉತ್ತಮವಾದ ಧರ್ಮ ಅನ್ನೋ ಹೆಸರಿನಿಂದ ಇರತಕ್ಕಂಥ ಸುಧರ್ಮ ಅವನಿಗೆ ಅಂತಃಕರಣ ಶುದ್ಧಿಗಾಗಿ ಅರ್ಪಣೆಯನ್ನು ಮಾಡು. ಆ ಭಗವಂತ ಅಂತಃಕರಣವನ್ನು ಶುದ್ಧಿ ಮಾಡ್ತಾನೆ. ವೀರಶಕ್ತಿ ಮತಾಂ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮ ಅನ್ನೋ ಶಬ್ದಕ್ಕೆ ಭಗವಂತ ಕರ್ಮ ಸಮರ್ಪಣ ಮಾಡ್ತಕ್ಕಂಥ ಭಕ್ತರಿಗೆ ಮತ್ತು ಸ್ತೋತ್ರ ಮಾಡುವಂಥವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುಗಳನ್ನು ಕರುಣಿಸ್ತಾನೆ. ಅವನಿಗೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಸ್ತೋತ್ರಗಳನ್ನು ಕೂಡ ನಾವು ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಅದೇ ಭಗವಂತನಿಗೆ ನಾನು ಸಂದಾಯ ಮಾಡ್ತಿರ್ತಕ್ಕಂಥ ಪೂಜೆ ಅಂತ ಚಿಂತನೆಯನ್ನು ಮಾಡಬೇಕು. ಈ ಮಂತ್ರ ಧರ್ಮ ಅನ್ನೋ ನಾಮವನ್ನು ರತ್ನ ಅನ್ನೋ ಶ್ರೇಷ್ಠ ವಸ್ತುಗಳನ್ನು ಭಕ್ತರಿಗೆ ನೀಡುವವನು ಅಂತ ವ್ಯಾಖ್ಯಾನವನ್ನು ಮಾಡಿ ತಿಳಿಸುತ್ತೆ ವಿಷ್ಣು ಸಹಸ್ರನಾಮದ ಈ ಶಬ್ದ, ಧರ್ಮ ಅನ್ನೋ ಶಬ್ದ. ಆದ್ದರಿಂದ ಸಾತ್ವಿಕನಾದ ಜೀವ ನಿರಂತರದಲ್ಲಿ ಪರಮಾತ್ಮನಿಗೆ ದ್ವಂದ್ವ ಕರ್ಮಗಳನ್ನು ಅರ್ಪಿಸುತ್ತಾ, ಕರ್ಮ ವಿಕರ್ಮಗಳನ್ನು ಅರ್ಪಿಸುತ್ತಾ ನಿಷ್ಕಲುಷ ನೀನಾಗೋ, ನೀನು ಅಂತಃಕರಣ ಶುದ್ಧಿಯನ್ನು ಹೊಂದು. ಯಾರಿಗೆ ಅರ್ಪಣೆ? ಸುಧರ್ಮ ನಾಮಕನಿಗೆ ಅರ್ಪಿಸುತ್ತಾ, ಸುಧರ್ಮ ಅನ್ನೋ ಹೆಸರಿನಿಂದ ಇರತಕ್ಕಂಥ ಭಗವಂತನಿಗೆ ಅರ್ಪಣೆ ಮಾಡು ಅಂತ. ನಾವು ಆ ಸುಧರ್ಮ ನಾಮಕ ಭಗವಂತನಿಗೆ ಕರ್ಮ ಸಮರ್ಪಣೆಯನ್ನು ಮಾಡಿದ್ರೆ ಅವನು ನಮಗೆ ಅಂತಃಕರಣ ಶುದ್ಧಿ ದ್ವಾರ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಮೂಲ್ಯವಾದ ರತ್ನಗಳನ್ನೇ ಅನುಗ್ರಹಿಸ್ತಾನೆ. ಯಾವುದು ಅಂದರೆ ಭಗವದ್ಭಿಷೇಕವಾಗಿರ್ತಕ್ಕಂಥ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವಿಷಯ ಸುಖಗಳಲ್ಲಿ ವೈರಾಗ್ಯ. ಇದು ಭಗವಂತ ನಮಗೆ ಕೊಡ್ತಕ್ಕಂಥ ಅತ್ಯಮೂಲ್ಯವಾದ ಶ್ರೇಷ್ಠ ರತ್ನಗಳು. ಇದನ್ನು ಭಗವಂತ ಬಿಟ್ಟರೆ ಇನ್ಯಾರೂ ಕೂಡ ಅನುಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರತ್ನಗಳನ್ನು ಹೊಂದಿರತಕ್ಕಂಥ ಜೀವ ನಿಷ್ಕಲುಷ ಅಂತಃಕರಣ ಶುದ್ಧಿಯಾಗ್ತಾನೆ, ಹೊಂದುತ್ತಾನೆ. ಆ ಮೂಲಕ ಜ್ಞಾನಾದಿ ರತ್ನಗಳನ್ನು ಇನ್ನೂ ಹೆಚ್ಚೆಚ್ಚು ಪಡ್ಕೊಳ್ಳೋಕ್ಕೆ ಯೋಗ್ಯತೆಯನ್ನು, ಸಾಮರ್ಥ್ಯವನ್ನು ಪಡ್ಕೊತಾನೆ. ಆದ್ದರಿಂದ ಬರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ಕಾವ. ಬರ್ಮ ಅಂದರೆ ಬಂಗಾರ ಅಂತ, ಬರ್ಮಗರ್ಭ ಅಂದರೆ ಹಿರಣ್ಯ ಗರ್ಭ, ಬಂಗಾರಕ್ಕೆ ಹಿರಣ್ಯ ಅಂತಲೂ ಹೆಸರಿದೆ. ಅಂದರೆ ಚತುರ್ಮುಖ ಬ್ರಹ್ಮ ಅವನಿಗೆ ಜನಕನಾಗಿರ್ತಕ್ಕಂಥ ಬರ್ಮಗರ್ಭನ ಜನಕ ಅಂತ ಅಂದರೆ ಪರಮಾತ್ಮ. ಅವನೇ ದಯದಿಂದ ದುರ್ಮತಿಗಳನ್ನು ಕೊಡದೆ ಕಾವ ನಮಗೆ ಸುಜ್ಞಾನ ಅನ್ನೋ ರತ್ನಗಳನ್ನೇ ಕೊಟ್ಟು ಅನುಗ್ರಹಿಸ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವತ್ತೂ ದುರ್ಬುದ್ಧಿಯನ್ನು, ದುರ್ಮತಿಯನ್ನು ಕೊಡೋದೇ ಇಲ್ಲ. ಸಕಾಮ ಕರ್ಮಗಳನ್ನು ಮಾಡುವಂತಹ ಆಲೋಚನೆಯನ್ನು ಅಥವಾ ಅಸದುಪಾಸನೆ ಮಾಡುವಂತಹ ಬುದ್ಧಿಯನ್ನು ಯಾವತ್ತೂ ಕೊಡಲ್ಲ ಭಗವಂತ. ದುರ್ಮತಿಗಳನ್ನು ಕೊಡದೆ ರಕ್ಷಣೆ ಮಾಡ್ತಾನೆ. ಅದರಿಂದ ನಮ್ಮ ಮನಸ್ಸು ಶುದ್ಧ ಆಗತ್ತೆ ಅಂತ. ದುರ್ಮತಿ ಅದು ನಮಗೆ ಶುದ್ಧ ಆಗಲ್ಲ, ಅಂತಃಕರಣ ಮತ್ತಷ್ಟು ಕಲುಷಿತ ಆಗತ್ತೆ. ಅದಕ್ಕೆ ಜ್ಞಾನರತ್ನಗಳಿಗೆ ಯೋಗ್ಯರಾಗಿರ್ತಕ್ಕಂಥ ಸಜ್ಜನರು ಸಾತ್ವಿಕರು, ಅಯೋಗ್ಯರಾಗಿರ್ತಕ್ಕಂಥ ಅಸುರರಿಗೆ ದುರ್ಮತಿಗಳನ್ನೇ ಕೊಡ್ತಾನೆ, ಮಿಥ್ಯಾಜ್ಞಾನವನ್ನೇ ಕೊಡ್ತಾನೆ ಭಗವಂತ. ಅವರು ಯಾವಾಗಲೂ ಕೂಡ ಕಲುಷ್ಯದಿಂದಲೇ ಕೂಡಿರ್ತಾರೆ, ಜ್ಞಾನರತ್ನಕ್ಕೆ ಯೋಗ್ಯರಲ್ಲ. ಅಷ್ಟೇ ಅಲ್ಲ, ತನ್ನಯ ಹೆರ್ಮೆದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ. ಹೆರ್ಮ ಅಂತ ಹೇಳಿದ್ರೆ ಸೌಧ ಅಥವಾ ಅರಮನೆ ಅಂತ. ಶ್ರೀಮಂತರ ಮನೆ ಅಥವಾ ಬಂಗಾರದ ಅರಮನೆ ಇದ್ದಂಗೆ ಅಂತ. ಗುರುವಿನಲ್ಲಿ ಗುರು ರೂಪದಿಂದ ಇರ್ತಕ್ಕಂಥ ಗುರು ಅವನೇ ಪರಮಾತ್ಮ. ಗುರು ಎಲೆಮನೆಯಲ್ಲಿ ಪರ್ಣಕುಟೀರದಲ್ಲಿದ್ದರೂ ಕೂಡ ಆ ಪರ್ಣಕುಟೀರವೇ ಅರಮನೆಯಂತೆ ಆಗತ್ತೆ. ರಾಮಾಯಣದಲ್ಲಿ ಆ ಸುಮಿತ್ರಾದೇವಿ ಲಕ್ಷ್ಮಣನಿಗೆ ವನವಾಸಕ್ಕೆ ಹೊರಟ ಸಂದರ್ಭದಲ್ಲಿ ಉಪದೇಶವನ್ನು ಮಾಡ್ತಾಳೆ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯ ಮಠವೀಂ ವಿದ್ಧಿ ಅಂತ. ರಾಮಂ ದಶರಥಂ ವಿದ್ಧಿ, ನೀನು ಅರಣ್ಯಕ್ಕೆ ಶ್ರೀರಾಮಚಂದ್ರನ ಜೊತೆಗೆ ಹೋಗ್ತಿದ್ಯಾ, ಅಲ್ಲಿ ನಿನ್ನ ತಂದೆಯಾಗಿರ್ತಕ್ಕಂಥ ದಶರಥ ಇರೋದಿಲ್ಲ, ಆದ್ದರಿಂದ ರಾಮಂ ದಶರಥಂ ವಿದ್ಧಿ ಆ ಜ್ಯೇಷ್ಠ ಭ್ರಾತ ಪಿತೃಸಮಹ ಅಂತ. ಆ ನಿನ್ನ ಹಿರಿಯ ಅಣ್ಣನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನೇ ನಿನ್ನ ತಂದೆಯ ಸ್ಥಾನದಲ್ಲಿ, ದಶರಥನ ಸ್ಥಾನದಲ್ಲಿ ನೀನು ಚಿಂತಿಸು. ಮಾಂ ವಿದ್ಧಿ ಜನಕಾತ್ಮಜ, ಜನಕನ ಮಗಳಾಗಿರ್ತಕ್ಕಂಥ ಸೀತಾದೇವಿನೇ ತಾಯಿ ಅಂತ ನನ್ನ ಸ್ಥಾನದಲ್ಲಿ ಅವಳನ್ನು ತಿಳ್ಕೊ ಅಂತ ಸುಮಿತ್ರ ಹೇಳ್ತಾಳೆ. ಅಯೋಧ್ಯ ಮಠವೀಂ ವಿದ್ಧಿ, ಆ ಅಡವಿ ಏನಿದೆ ವನವಾಸಕ್ಕೆ ಹೋಗ್ತಾ ಇರತಕ್ಕಂಥ ವನ, ಅದನ್ನೇ ಅಯೋಧ್ಯ ಅಂತ ಈ ರೀತಿಯಾಗಿ ನೀನು ಚಿಂತನೆಯನ್ನು ಮಾಡು ಅಂತ. ಅದೇ ರೀತಿಯಾಗಿ ಪರ್ಣಕುಟೀರವನ್ನೇ ಅರಮನೆ ಅಂತ ಶಿಷ್ಯರು ತಿಳ್ಕೋಬೇಕು. ಆಗ ಆ ಗುರು ಶಿಷ್ಯನನ್ನು ಹೆರ್ಮದಲ್ಲಿ ಅಂದರೆ ತನ್ನ ಅರಮನೆಯೊಳಗಿಟ್ಕೊಂಡು ದುರ್ಮತಿಗಳನ್ನು ಕೊಡದೆ ನಮಗೆ ಮೋಕ್ಷಕ್ಕೆ ಉಪಯೋಗ ಆಗತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ. ಆ ಗುರುಗಳಲ್ಲಿ ಗುರು ಅಂತ ಕರೆಸ್ಕೊಂಡು ಭಗವಂತನೇ ಇದ್ದು ನಮಗೆ ಆ ಸ್ವರೂಪೋದ್ಧಾರಕ ಗುರುಗಳ ಮೂಲಕ ನಿಶ್ಚಯ ಜ್ಞಾನವನ್ನು ಅನುಗ್ರಹಿಸಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಕೊಡ್ತಾನೆ. ಹೆರ್ಮ ಅಂದರೆ ವೈಕುಂಠ, ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಆಗುತ್ತೆ. ಆದ್ದರಿಂದ ಹೆರ್ಮದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಪರೋಕ್ಷ ಜ್ಞಾನ ದ್ವಾರ ಮುಕ್ತಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹವನ್ನು ಮಾಡ್ತಾನೆ. ದುರ್ಮತಿಗಳನ್ನು ಕೊಡದೇ ಕಾವ, ಅದಾದ ನಂತರ ತನ್ನಯ ಹೆರ್ಮದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ. ದುರ್ಮತಿಯನ್ನು ಕೊಡದೆ ನಿಶ್ಚಯ ಜ್ಞಾನವನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿ ಆಮೇಲೆ ತನ್ನ ಮುಕ್ತ ಸ್ಥಾನವಾಗಿರ್ತಕ್ಕಂಥ ವೈಕುಂಠಾದಿ ಲೋಕಗಳಲ್ಲಿ ಇಟ್ಟು ಕಾಪಾಡ್ತಾನೆ. ಮುಂದೆ ಎಂದೂ ದುರ್ಮತಿಗಳನ್ನು ಕೊಡದೆ ಕಾಪಾಡ್ತಾನೆ ಅಂತಂದರೆ ವೈಕುಂಠದಲ್ಲಿ ಮುಕ್ತ ಸ್ಥಾನದಲ್ಲಿ ನಮಗೆ ಚಿನ್ಮಯವಾಗಿರ್ತಕ್ಕಂಥ ಮನಸ್ಸಿರುತ್ತೆ. ಈ ಬಾಹ್ಯ ಮನಸ್ಸು, ಬಾಹ್ಯ ಇಂದ್ರಿಯಗಳಿಗೆ ಯಾವುದೂ ಇರೋದಿಲ್ಲ. ಅಲ್ಲಿ ಮುಕ್ತರಿಗೆ ದುರ್ಮುಕ್ತಿ ಬರುವಂತಹ ಅಥವಾ ದುರ್ಬುದ್ಧಿ ಬರುವಂತಹ ಪ್ರಸಕ್ತಿಯೇ ಇರೋದಿಲ್ಲ. ಯೋಗ್ಯರಿಗೆ ಸಂಸಾರದಲ್ಲಿ ಅಕಸ್ಮಾತ್ ದುರ್ಬುದ್ಧಿ ಬರೋದಿದ್ದರೆ ಅದು ಬಾಹ್ಯ ಮನಸ್ಸಿನಲ್ಲಿ ಮಾತ್ರ ಸಾಧ್ಯ ಹೊರತು ಸ್ವರೂಪ ಮನಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ದುರ್ಮತಿಯ ಪ್ರಸಕ್ತಿನೇ ಇರೋದಿಲ್ಲ. ಆದ್ದರಿಂದ ತನ್ನಯ ಹೆರ್ಮದೊಳಗಿಟ್ಟೆಲ್ಲ ಕಾಲದಿ ಕಾವ ಕೃಪೆಯಿಂದ ಅಂತ ಇಲ್ಲಿ ತಿಳಿಸ್ತಾರೆ. ಆದ್ದರಿಂದ ನೀನು ನಿರ್ಮಮನು ನೀನಾಗಿ ಅಹಂಕಾರ ಮಮಕಾರ ರಹಿತನಾಗಿ ಭಗವಂತ ನೀನೇ ನನ್ನಲ್ಲಿ ಅನಂತ ರೂಪಗಳಿಂದ ನಿಂತು ನನ್ನ ಸ್ವರೂಪ ಯೋಗ್ಯತೆಯಂತೆ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಮಾಡಿಸ್ತಾ ಇದೆಯಾ, ಅದನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಅರ್ಪಣೆಯನ್ನು ಮಾಡಿದಾಗ ನಿಷ್ಕಲುಷ ನೀನು ಅಂತಃಕರಣ ಶುದ್ಧಿಯನ್ನು ಹೊಂದುತ್ತೀಯ. ಆ ಎಲ್ಲ ಕರ್ಮಗಳನ್ನು ಬರ್ಮ ಗರ್ಭರ ಜನಕ ಹಿರಣ್ಯ ಗರ್ಭ ಅಂತ ಕರೆಸ್ಕೋ ಚತುರ್ಮುಖ ಬ್ರಹ್ಮನ ತಂದೆಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ದುರ್ಮತಿಗಳನ್ನು ಕೊಡಬೇಡ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಕೊನೆಗೆ ದುರ್ಮತಿಗಳನ್ನೆಲ್ಲ ಪರಿಹಾರ ಮಾಡಿ ತನ್ನ ಅರಮನೆಯಲ್ಲೇ ಇಟ್ಟು ರಕ್ಷಣೆಯನ್ನು ಮಾಡ್ತಾನೆ. ಸದಾಕಾಲ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂದರೆ ಪರಮಾತ್ಮನೇ ಅಂತ ತಿಳಿಸ್ತಾರೆ.